ಇಪ್ಪತ್ನಾಲ್ಕನೇ ಪದ್ಯದಲ್ಲಿ ನಿರಋತಿ ಗಣೇಶ ಕುಬೇರ ಇವರ ಅವತಾರವನ್ನು ಹೇಳ್ತಾರೆ. ನಿರಋತಿಗೆರಡವತಾರ ದುರ್ಮುಖ ಹರಯುತ ಕಟೋತ್ಕಜನು ಪ್ರಾವಹಿ ಗುರುಮಡದಿ ತಾರಾಸಮರು ಪರ್ಜನ್ಯ ಉತ್ತಮರು ಕರಿಗರುಳ ಸಂಯುಕ್ತ ಭಗದತ್ತರಸು ಕತ್ತನ ಧನಪರೂಪಗಳೆರಡು ವಿಘ್ನಪ ಚಾರುದೇಷ್ಣರು ಅಶ್ವಿನಿಗಳು ಸಮಾನ್. ನಿರಋತಿ ಅಂದರೆ ನೈಋತ್ಯ ದಿಕ್ಕಿಗೆ ಅಧಿಪತಿಯಾಗಿರುವಂತಹ ನಿರಋತಿ, ಅವನಿಗೆ ಎರಡು ಅವತಾರಗಳು, ಒಂದು ದುರ್ಮುಖ ಇನ್ನೊಂದು ರುದ್ರಾವೇಶಯುಕ್ತ ಘಟೋತ್ಕಜ. ಪ್ರವಾಹವಾಯುವಿನ ಪತ್ನಿಯಾದ ಪ್ರಾವಹಿ ಗುರು ಬೃಹಸ್ಪತ್ಯಾಚಾರ್ಯರ ಮಡದಿಯಾಗಿರ್ತಕ್ಕಂಥ ತಾರೆ, ಇವರು ತಾರತಮ್ಯದಲ್ಲಿ ಸಮ. ಪರ್ಜನ್ಯ ಅನ್ನೋ ಮೇಘಾಭಿಮಾನಿಗಿಂತ ಉತ್ತಮರು. ಕರಿಗೊರಳ ಅಂದರೆ ನೀಲಕಂಠ ರುದ್ರದೇವರ ಆವೇಶಯುಕ್ತನಾಗಿರ್ತಕ್ಕಂಥ ಭಗದತ್ತ ಅನ್ನೋ ಅರಸ, ಮತ್ತು ಕತ್ತನ ಅನ್ನೋ ಕಪಿ. ಈ ಎರಡು ಕುಬೇರನ ಎರಡು ಅವತಾರಗಳು. ವಿಘ್ನೇಶ್ವರನ ಅವತಾರನಾದ ರುಕ್ಮಿಣಿ ಪುತ್ರ ಚಾರುದೇಷ್ಣನಿಗೆ ಅಶ್ವಿನಿಗಳು ಸಮಾನರು. ಅಲ್ಲಿ ವಿಶ್ವಕ್ಸೇನನನ್ನು ಗಣೇಶನಿಗೆ ಸಮಾನ ಅಂತ ಇಟ್ಕೋಬೇಕು. ನಿರಋತಿ ನೈಋತ್ಯ ದಿಕ್ಕಿಗೆ ಅಧಿಪತಿ, ಭಗವದ್ಭಕ್ತ ಅವನು, ಸಾತ್ವಿಕನಾದ ಅಸುರ. ಜನ್ಮತಃ ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ್ರು, ಪ್ರಹ್ಲಾದ ವಿಭೀಷಣರಂತೆ ದೇವತಾವರ್ಗಕ್ಕೆ ಸೇರಿದ ಉತ್ತಮ ಅಧಿಕಾರಿ. ಈ ನಿರಋತಿಯ ಪತ್ನಿಯ ಹೆಸರು ದೀರ್ಘಾದೇವಿ ಅಂತ. ಈ ನಿರಋತಿಗೆ ಎರಡು ಅವತಾರಗಳು, ಒಂದು ದುರ್ಮುಖ ಒಂದು ಘಟೋತ್ಕಜ. ದುರ್ಮುಖ ಇವನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೇವಾರ್ಥವಾಗಿ ದುರ್ಮುಖ ಅನ್ನೋ ಹೆಸರನ್ನ ಕಪಿಯಾಗಿ ಅವತಾರವನ್ನು ಮಾಡಿದ. ಇನ್ನೊಂದು ಘಟೋತ್ಕಜ. ಆ ಘಟೋತ್ಕಜನಲ್ಲಿ ರುದ್ರದೇವರ ಆವೇಶ. ಈ ಘಟೋತ್ಕಜ ಯಾರು ಅಂದರೆ ಭೀಮಸೇನ ದೇವರ ಪುತ್ರ. ಹಿಡಿಂಬಾಸುರನ ತಂಗಿ ಹಿಡಿಂಬೆ, ಆ ಹಿಡಿಂಬ ಅನ್ನೋ ರಾಕ್ಷಸಿ ಕೋರಿಕೆಯಂತೆ ಭೀಮಸೇನ ದೇವರವಳನ್ನು ಪರಿಗ್ರಹ ಮಾಡಿ ಘಟೋತ್ಕಜ ಅನ್ನೋ ಮಹಾಪರಾಕ್ರಮಶಾಲಿಯಾಗಿರ್ತಕ್ಕಂಥ ಪುತ್ರನನ್ನು ಪಡೆದರು. ನಿರಋತಿಯ ದ್ವಿತೀಯ ಅವತಾರನೇ ಘಟೋತ್ಕಜ. ಇವನಿಗೆ ಅಂಜನ ಪರ್ವ ಮತ್ತು ಮೇಘನಾದ ಅಂತ ಇಬ್ಬರು ಮಕ್ಕಳು. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಶಕ್ತಿಯುಧ ಪ್ರಯೋಗವನ್ನು ಮಾಡಿದಾಗ ಸಂಹಾರ ಆದರು. ಈ ಘಟೋತ್ಕಜ ರುದ್ರಾವೇಶ ಸಂಯುಕ್ತ, ಅದಕ್ಕೆ ಹರಯುತ ಘಟೋತ್ಕಜ ಅಂತ ಪ್ರಯೋಗ. ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ, ಬೃಹಸ್ಪತ್ಯಾಚಾರ್ಯರ ಮಡದಿ ತಾರೆ, ಈ ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದ ನಿರಋತಿ, ಮತ್ತು ಹಿಂದಿನ ಪದ್ಯದಲ್ಲಿ ತಿಳಿಸಿದ ಮಿತ್ರನಾಮಕ ಸೂರ್ಯ, ಈ ನಾಲ್ಕು ಜನ ಒಂದೇ ಕಕ್ಷೆಯಲ್ಲಿ ಬರ್ತಾರೆ, ಸಮಾನ ಕಕ್ಷೆಯಲ್ಲಿ ಬರುವಂಥವರು. ಪರ್ಜನ್ಯನಿಗಿಂತ ಎರಡು ಗುಣಗಳಿಂದ ಉತ್ತಮರು. ಪರ್ಜನ್ಯ ಅಂದರೆ ಸೂರ್ಯ, ಈ ಪರ್ಜನ್ಯ ಕೂಡ ಮೇಘಾಭಿಮಾನಿ ಸೂರ್ಯ, ಈತನಿಂದಲೇ ಮಳೆ ಉಂಟಾಗೋದು. ಇಂದ್ರನ ಅಂಕಿತದಲ್ಲಿರುವ ದೇವತಾವರ್ಗ, ಈ ಪರ್ಜನ್ಯ ಪೂರ್ವೋಕ್ತ ನಾಲ್ವರಿಗಿಂತ ಎರಡು ಗುಣಗಳಿಂದ ಅಧಮ. ಇನ್ನು 18ನೇ ಕಕ್ಷೆಗೆ ಸೇರಿದ ಇವರೆಲ್ಲರೂ 17 ಕಕ್ಷೆಗೆ ಬರ್ತಾರೆ. 18ನೇ ಕಕ್ಷೆಯಲ್ಲಿ ಸೇರಿರ್ತಕ್ಕಂಥ ಕುಬೇರ, ಗಣಪತಿ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು ಪರಸ್ಪರ ಸಮ. ಕುಬೇರ ಧನವನ್ನು ಪಾಲಿಸೋದ್ರಿಂದ ಅವನಿಗೆ ಧನಪ, ಧನಾಧಿಪತಿಯಾಗಿದ್ದರಿಂದ ಧನಪ ಅಂತನೂ ಅವನಿಗೆ ಹೆಸರು. ಸೌಮ್ಯ ಅಂತಲೂ ಹೆಸರಿದೆ. ಕುಬೇರ ನರವಾಹನ, ನಳಕೂಬರ ಇವನ ಪುತ್ರ. ಈ ಕುಬೇರ ಉತ್ತರ ದಿಕ್ಕಿಗೆ ದೇವತೆ ಅಧಿಪತಿ. ವಿಶ್ರವಸ್ ಅನ್ನೋ ಬ್ರಹ್ಮನಿಂದ ಇಲಿಬಿಲದಲ್ಲಿ ಜನಿಸಿದವರು. ಸೋಮ ಅಂತಲೂ ಇವನಿಗೆ ಹೆಸರಿದೆ. ಈ ಕಾರಣದಿಂದ ಉತ್ತರ ದಿಕ್ಕಿಗೆ ಸೌಮ್ಯ ಅಂತ ಹೆಸರು ಬಂದಿದೆ. ಯಕ್ಷರು ಈತನ ಪ್ರಜೆಗಳು, ನರವಾಹನ ನವನಿಧಿಗಳು ಕೂಡ ಈತನ ವಶವರ್ತಿಗಳು ಅಂತ. ಪತ್ನಿ ಬುದ್ಧಿ, ನಳಕುಬರ ಕುಬೇರನ ಪುತ್ರ, ಮಹಾರೂಪವಂತ. ಅಲಕಾವತಿ ಕುಬೇರನ ರಾಜಧಾನಿಯಾಗಿತ್ತು. ರುದ್ರದೇವರನ್ನ ತನ್ನ ತಪಸ್ಸಿನಿಂದ ಒಲಿಸ್ಕೊಂಡು ಲಂಕಾಧಿಪತಿಯಾಗಿ ಪುಷ್ಪಕ ವಿಮಾನವನ್ನು ಪಡ್ಕೊಂಡಿರ್ತಾನೆ ಕುಬೇರ. ಈತನ ಮಲತಾಯಿಯ ಮಕ್ಕಳಾದ ರಾವಣ ಕುಂಭಕರ್ಣರು ಕುಬೇರನನ್ನು ಸೋಲಿಸಿ ಅವನಿಂದ ಲಂಕಾಧಿಪತ್ಯವನ್ನು ಮತ್ತು ಪುಷ್ಪಕ ವಿಮಾನವನ್ನು ಕೂಡ ಪಡ್ಕೊಂಡಿರ್ತಾರೆ. ನಂತರ ಕುಬೇರ ರುದ್ರದೇವರ ಅನುಮತಿಯಂತೆ ಕೈಲಾಸ ಪರ್ವತದಲ್ಲಿ ಮತ್ತೆ ಅಂಥದೇ ಅಲಕಾನಗರಿಯನ್ನು ನಿರ್ಮಾಣ ಮಾಡಿಕೊಂಡು ಯಕ್ಷಾಧಿಪತಿಯಾಗಿ ಅತುಲೈಶ್ವರ್ಯ ಸಂಪನ್ನನಾಗಿ ಧನಪಾನ ಹೆಸರಿನಿಂದ ಖ್ಯಾತಿಗೆ ಬರ್ತಾನೆ. ಈ ಕುಬೇರನಿಗೆ ಎರಡು ಅವತಾರಗಳು, ಭಗದತ್ತ ಮತ್ತು ಕತ್ತನ ಅಂತ ಒಂದು ಕಪಿ. ಈ ಭಗದತ್ತ ಅಂದರೆ ನರಕಾಸುರನ ಪುತ್ರ, ಭೂದೇವಿ ಇವನ ತಾಯಿ. ಪ್ರಾಗ್ಜ್ಯೋತಿಷ ನಗರ ಇತ್ತಲ್ಲ, ಆ ಭಗದತ್ತನ ರಾಜಧಾನಿ ಅದು. ಕೃತಪ್ರಜ್ಞ ಮತ್ತು ವಜ್ರದತ್ತ ಅಂತ ಇಬ್ಬರು ಮಕ್ಕಳು ಕುರುಕ್ಷೇತ್ರದ ಮಹಾನ್ ಯುದ್ಧದಲ್ಲಿ 12ನೇ ದಿನ ಅರ್ಜುನನ ಜೊತೆ ಹೋರಾಡಿ ಅವನಿಂದಲೇ ಹತನಾದ. ಪೂರ್ವದಲ್ಲಿ ನರಕಾಸುರ ಕುಬೇರನ ಸುಪ್ರತೀಕ ನಮ್ಮ ಗಜವನ್ನು ಅಪಹಾರ ಮಾಡಿರ್ತಾನೆ. ಅದರ ಆಸೆಯಿಂದ ಆ ಪಾಪಿ ನರಕಾಸುರನ ಪುತ್ರನಾಗಿ ಮತ್ತೆ ಕುಬೇರ ಹುಟ್ಟಿ ಸುಪ್ರತೀಕವನ್ನು ತನ್ನ ವಶ ಮಾಡ್ಕೋತಾನೆ. ನರಕಾಸುರನ ಆವೇಶ ಭಗದತ್ತನಲ್ಲಿ, ನರಕಾಸುರ ಎಲ್ಲಿ ತನಕ ಜೀವಂತ ಇರ್ತಾನೋ ಅಲ್ಲಿ ತನಕ ಇತ್ತು. ನರಕಾಸುರನ ಮರಣ ಅನಂತರ ಆ ಅಸುರಾವೇಶ ನಿವೃತ್ತಿಯಾಯಿತು. ಈ ಭಗದತ್ತನಲ್ಲಿ ರುದ್ರಾವೇಶ, ರುದ್ರದೇವರ ಆವೇಶ ಇದ್ದಿದ್ದರಿಂದ ಕರಿಗೊರಳ ಸಂಯುಕ್ತ ಅಂದರೆ ನೀಲಕಂಠ ಅನ್ನೋ ಅರ್ಥದಲ್ಲಿ ಅತ್ಯಂತ ಬಲಾಢ್ಯನಾಗಿದ್ದ, ಅಸ್ತ್ರವಿದ್ಯೆಯಲ್ಲಿ ಪಾರಂಗತನಾಗಿದ್ದ ಭಗದತ್ತ. ಕತ್ತನ ಅಂದರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೇವಾರ್ಥವಾಗಿ ಕುಬೇರನೇ ಕತ್ತನನ್ನು ಕವಿಯಾಗಿ ಅವತಾರವನ್ನು ಮಾಡಿದ. ಹೀಗೆ ಕುಬೇರನ ಅವತಾರಗಳು ಭಗದತ್ತ ಮತ್ತು ಕತ್ತನ ಅಂತ ಎರಡು. ವಿಘ್ನಪ್ಪ ಅಂದರೆ ಗಣಪತಿ. ಗಣಪತಿಯಾದ ವಿಘ್ನೇಶ್ವರ ದ್ವಾಪರ ಯುಗದಲ್ಲಿ ರುಕ್ಮಿಣಿಯಲ್ಲಿ ಚಾರುದೇಷ್ಣನ ಹೆಸರಿನಿಂದ ಮಗನಾಗಿ ಅವತಾರ ಮಾಡ್ತಾನೆ. ಅವನ ಸಹೋದರಿ ಹೆಸರು ಚಾರುಮತಿ. ಕುಬೇರ ಅಥವಾ ಧನಪ, ವಿಘ್ನೇಶ್ವರ ಅಥವಾ ಗಣಪತಿ ಅಥವಾ ವಿಘ್ನಪ, ವಿಶ್ವಕ್ಸೇನ ಮತ್ತು ಅಶ್ವಿನಿ ದೇವತೆಗಳು, ಈ ನಾಲ್ಕು ಮಂದಿ ಪರಸ್ಪರ ಸಮಾನರು ಅಂತ. ಇಲ್ಲಿ ನಿರಋತಿ ಅಂದರೆ ನೈಋತ್ಯ ದಿಕ್ಕಿ ಅಭಿಮಾನಿಯಾದ್ರಿಂದ ನಿರಋತಿ ಅಂತ ಅವನ ಹೆಸರು. ವಿಷ್ಣು ದ್ರೋಹಿಗಳಾಗಿರ್ತಕ್ಕಂಥ ದುರ್ಜನರನ್ನು ಸಂಹಾರ ಮಾಡೋದ್ರಿಂದ ನಿರಋತಿಯನ್ನು ಅನ್ವರ್ಥವಾದ ನಾಮ. ಅವನು ಅವತಾರ ಮಾಡಿದ್ದು ದುರ್ಮುಖ. ವಿಷ್ಣು ದ್ರೋಹಿಗಳಾಗಿರ್ತಕ್ಕಂಥ ರಾಕ್ಷಸರನ್ನು ನೋಡಿ ದುರ್ಮುಖ ಅಂದರೆ ಕೆಟ್ಟ ಮುಖ ಮಾಡೋದ್ರಿಂದ ಅವನಿಗೆ ದುರ್ಮುಖ ಅಂತ ಹೆಸರು ಬಂತು. ಇನ ಅನ್ನ ಸೂರ್ಯಯುಕ್ತ ಅಂದರೆ ಸೂರ್ಯನ ಆವೇಶ ಹಾಗೂ ವಿಷ್ಣುವಿನ ಉಪಾಸನೆ ಮಾಡೋದ್ರಿಂದ ವಿಶ್ವಕ್ಸೇನ ಅಂತೂ ಹೆಸರು. ಈತನೇ ವಾಯುಪುತ್ರ ಅಂತ ಇಲ್ಲಿ ವಿಶೇಷಾಂಶವನ್ನು ತಿಳಿಸ್ತಾರೆ.